ಕ್ಷೇತ್ರದಲ್ಲಿ ತನ್ನದೇ ಛಾಪು ಮೂಡಿಸಿದೆ. ರಾಣೆಬೆನ್ನೂರು ತಾಲೂಕನ್ನು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಂದು ಗುರುತಿಸಲಾಗುತ್ತದೆ. ಈ ಕ್ಷೇತ್ರವನ್ನು ಹಾಲಿ ಶಾಸಕ ಬಿಜೆಪಿಯ ಅರುಣಕುಮಾರ ಪೂಜಾರ ಪ್ರತಿನಿಧಿಸುತ್ತಿದ್ದು, ಈ ಬಾರಿ ಬಿಜೆಪಿಯಿಂದ ಪುನರಾಯ್ಕೆ ಬಯಸಿ ಕಣಕ್ಕೆ ಇಳಿದಿದ್ದಾರೆ. ವಿಧಾನಸಭೆ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಪುತ್ರ ಪ್ರಕಾಶ ಕೋಳಿವಾಡ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಯಾಗಿ ಮಂಜುನಾಥ ಗೌಡಶಿವಣ್ಣವರ ಕಣದಲ್ಲಿದ್ದು, ಮಾಜಿ ಸಚಿವ ಆರ್ ಶಂಕರ್ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯಿಂದ ಸ್ಪರ್ಧಿಸುತ್ತಿರುವುದು ಕುತೂಹಲ ಮೂಡಿಸಿದೆ. ಒಟ್ಟಾರೆ 14 ಮಂದಿ ಸ್ಪರ್ಧಾ ಕಣದಲ್ಲಿದ್ದಾರೆ. ರಾಣೆಬೆನ್ನೂರು ಕ್ಷೇತ್ರದಲ್ಲಿ 235,074 ಮತದಾರರಿದ್ದಾರೆ. ಅವರಲ್ಲಿ 118,714 ಪುರುಷರು ಮತ್ತು 116,345 ಮಹಿಳೆಯರು ಹಾಗೂ 15 ಇತರೆ ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 257 ಮತಗಟ್ಟೆಗಳಿದ್ದು, 2 ಸೂಕ್ಷ್ಮ ಮತಗಟ್ಟೆಗಳು ಮತ್ತು 61 ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನು ಹೊಂದಿದೆ. ಈ ಕ್ಷೇತ್ರದಲ್ಲಿ 2013ರಲ್ಲಿ ಶೇಕಡ 79.28 ಹಾಗೂ 2018ರಲ್ಲಿ ಶೇಕಡ 77.85 ಮತದಾನವಾಗಿತ್ತು. 2019ರಲ್ಲಿ ಜರುಗಿದ ಉಪಚುನಾವಣೆಯಲ್ಲಿ ಶೇಕಡ 73.93 ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದರು. ಹಿರೇಕೆರೂರು ಪ್ರಮುಖ ವಾಣಿಜ್ಯ ಕೇಂದ್ರವಾದ ಹಿರೇಕೆರೂರು ತ್ರಿಪದಿ ಕವಿ ಸರ್ವಜ್ಞನ ತವರುನೆಲ ಎನಿಸಿದೆ. 2018ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಜಯಗಳಿಸಿದ್ದ ಬಿಸಿ ಪಾಟೀಲ್ ನಂತರದ ರಾಜಕೀಯ ಬೆಳವಣಿಗೆಯಲ್ಲಿ ಬಿಜೆಪಿ ಸೇರಿ 2019ರ ಉಪಚುನಾವಣೆಯಲ್ಲಿ ಮತ್ತೊಮ್ಮೆ ಗೆಲುವು ಸಾಧಿಸಿದರು. ಈ ಬಾರಿ ಮತ್ತೆ ಬಿಜೆಪಿಯಿಂದ ಬಿಸಿ ಪಾಟೀಲ್ ಕಣಕ್ಕೆ ಇಳಿದಿದ್ದಾರೆ. ಕಾಂಗ್ರೆಸ್ನಿಂದ ಯುಬಿ ಬಣಕಾರ, ಜೆಡಿಎಸ್ನಿಂದ ಅಭ್ಯರ್ಥಿಯಾಗಿ ಜಯಾನಂದ ಜಾವಣ್ಣವರ ಸೇರಿದಂತೆ ಒಟ್ಟಾರೆ 7 ಮಂದಿ ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 184,534 ಮತದಾರರಿದ್ದು, ಅವರಲ್ಲಿ 94,621 ಪುರುಷರು, 89,909 ಮಹಿಳೆಯರು ಮತ್ತು 4 ಇತರೆ ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 229 ಮತಗಟ್ಟೆಗಳಿದ್ದು, 4 ಸೂಕ್ಷ್ಮ ಮತಗಟ್ಟೆಗಳು ಮತ್ತು 60 ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನು ಹೊಂದಿದೆ. 2018ರಲ್ಲಿ ಶೇಕಡ 83.99 ಮತ್ತು 2019ರಲ್ಲಿ ಜರುಗಿದ ಉಪಚುನಾವಣೆಯಲ್ಲಿ ಶೇಕಡ 80.84 ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದರು. ಹಾನಗಲ್ ವಿಧಾನಸಭಾ ಕ್ಷೇತ್ರ ಇದು ಕೃಷಿ ಪ್ರಧಾನ ತಾಲೂಕಾಗಿದ್ದು 700ಕ್ಕೂ ಹೆಚ್ಚು ಕೆರೆಗಳಿವೆ. ರಾಜಕೀಯ ವಲಯದಲ್ಲಿ ಪಕ್ಷಕ್ಕಿಂತ ಹೆಚ್ಚಾಗಿ ವ್ಯಕ್ತಿ ರಾಜಕಾರಣಕ್ಕೆ ಈ ಕ್ಷೇತ್ರದ ಜನ ಮನ್ನಣೆ ನೀಡುತ್ತಾ ಬಂದಿರುವುದು ವಿಶೇಷ. 1978ರಿಂದೀಚೆಗೆ ಮಾಜಿ ಸಚಿವ ಸಿಎಂ ಉದಾಸಿ ಮತ್ತು ಮನೋಹರ ತಹಶೀಲ್ದಾರ ಅವರು ನಿರಂತರವಾಗಿ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದು ವಿಶೇಷ. ಈ ಬಾರಿ ಹಾಲಿ ಶಾಸಕ ಕಾಂಗ್ರೆಸ್ನ ಶ್ರೀನಿವಾಸ ಮಾನೆ ಪುನರಾಯ್ಕೆ ಬಯಸಿ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಶಿವರಾಜ ಸಜ್ಜನರ ಸ್ಪರ್ಧಿಸಿದ್ದು, ಜೆಡಿಎಸ್ ಅಭ್ಯರ್ಥಿ ಮನೋಹರ ತಹಶೀಲ್ದಾರ ಸೇರಿದಂತೆ 12 ಮಂದಿ ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 209,804 ಮತದಾರರಿದ್ದು, ಒಟ್ಟು 239 ಮತಗಟ್ಟೆಗಳಿದ್ದು, 4 ಸೂಕ್ಷ್ಮ ಮತಗಟ್ಟೆಗಳು ಮತ್ತು 48 ಅತಿ ಸೂಕ್ಷ್ಮ ಮತಗಟ್ಟೆಗಳು ಇವೆ. 2021ರಲ್ಲಿ ಜರುಗಿದ ಉಪಚುನಾವಣೆಯಲ್ಲಿ ಶೇಕಡ 83.95 ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದರು. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ ಮೆಣಸಿನಕಾಯಿ ಬೆಳೆ ಹಾಗೂ ಮಾರುಕಟ್ಟೆಗೆ ಹೆಸರಾದ ಬ್ಯಾಡಗಿ ಈ ಮುನ್ನ ಎಸ್ಸಿ ಮೀಸಲು ಕ್ಷೇತ್ರವಾಗಿತ್ತು. 2008ರಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ನಂತರ ಸಾಮಾನ್ಯ ಕ್ಷೇತ್ರವಾಯಿತು. ಕ್ಷೇತ್ರವನ್ನು ಹಾಲಿ ಶಾಸಕ ಬಿಜೆಪಿಯ ವಿರೂಪಾಕ್ಷಪ್ಪ ಬಳ್ಳಾರಿ ಪ್ರತಿನಿಧಿಸುತ್ತಿದ್ದಾರೆ. ಈ ಬಾರಿ ಅವರು ಪುನರಾಯ್ಕೆ ಬಯಸಿ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಮಾಜಿ ಸಚಿವ ಬಸವರಾಜ ಶಿವಣ್ಣವರ, ಜೆಡಿಎಸ್ ಅಭ್ಯರ್ಥಿಯಾಗಿ ಸುನೀತಾ ಪೂಜಾರ ಸೇರಿದಂತೆ 7 ಮಂದಿ ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 207,188 ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 242 ಮತಗಟ್ಟೆಗಳಿದ್ದು, 3 ಸೂಕ್ಷ್ಮ ಮತಗಟ್ಟೆಗಳು ಮತ್ತು 51 ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನು ಹೊಂದಿದೆ. ಈ ಕ್ಷೇತ್ರದಲ್ಲಿ 2018ರಲ್ಲಿ ಶೇಕಡ 83.05 ಮತದಾನವಾಗಿತ್ತು. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಇದು ಆಕಾಶವಾಣಿಯ ಕಲಬುರಗಿ ನಿಲಯ. ಸಮಯ ಆಗಿದೆ 6:56. ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಇವತ್ತಿನ ನಮ್ಮ ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶ ಬೊಮ್ಮಸಂದ್ರದ ಹುಸೇನ್ ಸಾಬ್, ಹಸನ್ ಸಾಬ್ ಮರ್ತೋಜಿ ಮತ್ತು ಸಂಗಡಿಗರಿಂದ ದೊಡ್ಡಾಟ, ಐರಾವಣ ಮೈರಾವಣ, ನಂತರ ಕೃಷಿ ಹಾಡುಗಳನ್ನು ಕೇಳೋಣಂತ. ಈಗ ಮೊದಲಿಗೆ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗ ಮಳೆಯಾಗುವ ಸಾಧ್ಯತೆಗಳು 40%, ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ 35%, ರಾಯಚೂರು, ವಿಜಯಪುರ, ಬಾಗಲಕೋಟ್ ಮತ್ತು ನೆರೆ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 50%, ಕೊಪ್ಪಳ ಜಿಲ್ಲೆ ಒಳಗ 60%, ಯಾದಗಿರಿ ಜಿಲ್ಲೆ ಒಳಗ 45%, ಬಳ್ಳಾರಿ ಜಿಲ್ಲೆ ಒಳಗ 55% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಈ ಮಳೆಯ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ಕಲಾವಿದರಾದ ಬೊಮ್ಮಸಂದ್ರದ ಹುಸೇನ್ ಸಾಬ್, ಹಸನ್ ಸಾಬ್ ಮರ್ತೋಜಿ ಮತ್ತು ಸಂಗಡಿಗರಿಂದ ದೊಡ್ಡಾಟ, ಐರಾವಣ ಮೈರಾವಣ. ಹಾ ಕೇಶವ, ಓಹೋ, ಲೋಕ ಪೂಜರಾದ ನಾರ್ವರ ಆಗಮನವಾಯಿತು. ಬನ್ನಿ ಸ್ವಾಮಿ, ನಮಸ್ಕರಿಸುವೆವು. ನಿಮಗೆ ಶುಭವಾಗಲಿ. ಮೇಲೆ ಕೇಳುವಂತವರಾಗಿರಿ. ಕಾಯಲಲ್ಲದು. ಆಹಾ, ಏನು ಆಶ್ಚರ್ಯ! ಕಪಿ ಕುಲಕ್ಕೂ ರಾಕ್ಷಸ ಕುಲಕ್ಕೂ ಸ್ನೇಹ, ಸಂತೋಷ, ಪರಮ ಸಂತೋಷ. ಏನಯ್ಯಾ ವಿಭೀಷಣ? ನಾರ್ವರೇ, ಒಡ ಹುಟ್ಟಿದವನಾದ ರಾವಣನ ವಿರೋಧಿ ಆಗಿ ಸ್ವದೇಶ ದ್ರೋಹ ಮಾಡುತ್ತಿರುವೀಯ. ನಾರ್ವರೇ, ಅನ್ಯಾಯ ಧರ್ಮಗಳ ನೆಲೆಯಾದ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ನೀತಿ ಧರ್ಮಗಳ ನೆಲೆಯಾದ ಸ್ವಾಮಿತ್ವವನ್ನು ಸ್ಥಾಪಿಸಿ ಜಗತ್ತಿನ ಕಂಟಕ ನಿವಾರಿಸಬೇಕೆನ್ನುವ ನಾನು ಸ್ವದೇಶ ದ್ರೋಹ ಅಲ್ಲ ನಾರದರೆ? ಧನ್ಯ ಧನ್ಯ ವಿಭೀಷಣ, ನಿನ್ನ ನಡತೆಯು ಸ್ತುತ್ಯವಾಗಿದೆ. ಏನು ಬಾಲದೇವರೇ, ಪೂಜ್ಯರೇ, ಬಹು ದಿವಸಗಳಿಂದ ತಮ್ಮ ಬೆಟ್ಟ ಇಲ್ಲ. ಓಹೋ, ದೊಡ್ಡವರು ಸುಟ್ಟ ಲಂಕೆಗೆ ಸಮಾಚಾರಕ್ಕಾಗಿ ಮತ್ತೆ ಬಂದ ಆಗಿದೆ. ಪೂಜ್ಯರೇ, ಈ ಸಾರಿ ಲಂಕೆ ಸಮಾಚಾರಕ್ಕಿಂತಲೂ ಆ ಲಂಕಾಧೀಶರ ಸಮಾಚಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ಆಂಜನೇಯ, ಪೂಜ್ಯರೇ, ಲಂಕೆ ಕೊಳ್ಳಿ ಕೊಟ್ಟು ಓಡಿ ಹೋದಂತೆ ಆ ಲಂಕಾಧೀಶರ ಸಮಾಚಾರ ತೆಗೆದುಕೊಳ್ಳುವುದು ಸಾಮಾನ್ಯವಾದ ವಿಷಯವಲ್ಲ. ನೀವು ಆ ರಾವಣ ಸಮಾಚಾರವನ್ನು ತೆಗೆದುಕೊಳ್ಳುವಷ್ಟರಲ್ಲಿ ಆ ನಿಮ್ಮ ರಾಮ ಲಕ್ಷ್ಮಣರ ಸಮಾಚಾರವನ್ನು ಮುಗಿಸಬೇಕೆಂದು ಪಾತಾಳ ಲೋಕದಿಂದ ಅಹಿಮಯರಾಣರನ್ನು ಕರೆಸಿದ್ದಾನೆ. ರಾಕ್ಷಸಿ ಮಾಯಾ ಎತ್ತರ, ಬಹು ಎತ್ತರ. ಆಂಜನೇಯ, ಪೂಜ್ಯರೇ, ಇದು ನನ್ನ ಕೆಲಸ ಬಹಳ, ನಾನು ಹೋಗಿ ಬರುತ್ತೇನೆ. ನಾರಾಯಣ ನಾರಾಯಣ ನಾರಾಯಣ. ಆಂಜನೇಯ, ವಿಭೀಷಣ, ಕಪಟಿಯಾದ ರಾವಣನು ಶ್ರೀರಾಮ ಲಕ್ಷ್ಮಣನ ನಾಶಕ್ಕಾಗಿಯೇ ಪಾತಾಳ ಲೋಕದಿಂದ ಅಹಿಮಯ ರಾವಣನನ್ನು ಕರೆಸಿದಂತೆ ಕಾಣುತ್ತದೆ. ಆದ್ದರಿಂದ ರಾಮ ಲಕ್ಷ್ಮಣರ ರಕ್ಷಣೆಯಲ್ಲಿ ನಾವೆಲ್ಲರೂ ಜಾಗೃತರಾಗಿರಬೇಕು. ವಿಭೀಷಣ, ಚಿಂತಿಸಬೇಡ. ರಾಮ ಲಕ್ಷ್ಮಣರ ರಕ್ಷಣೆಗಾಗಿ ನಾನು ನನ್ನ ಬಾಲದಿಂದಲೇ ಭದ್ರವಾದ ಕೋಟೆಯನ್ನು ಕಟ್ಟುವೆನು. ಸುತ್ತಲೂ ಕಪಿ ಸೈನ್ಯವನ್ನು ಕಾವಲಿರಿಸುವನು. ಈ ಸಾರಿ ಆ ರಕ್ಷಸರ ಮಾಯಾತನವನ್ನು ನೋಡೇ ಬಿಡುವ. ಆಂಜನೇಯ, ವಿಭೀಷಣ, ಹಾಗಾದರೆ ಕೋಟೆಯನ್ನು ಕಟ್ಟುವ ಕೆಲಸ ಆರಂಭವಾಗಲಿ. ಶಿಬಿರವು, ಎಲ್ಲರೂ ನಿದ್ರೆಯಲ್ಲಿದ್ದಾರೆ. ಗದ್ದಲವಾಗದಂತೆ ರಾಮ ಲಕ್ಷ್ಮಣರನ್ನು ಎತ್ತಿಕೊಂಡು ಹೋಗುವುದೇ ನಮ್ಮ ಕೆಲಸ. ಅನುಜ ಅದೇನಿರುವುದು ಹೇಳುವಂತವನಾಗು. ಕೋಟೆಯನ್ನು ಲೋಕಿಸು. ಆಹಾ, ಏನು ಭದ್ರವಾದ ಕೋಟೆ ಇದು! ಎಲ್ಲೆಲ್ಲಿ ಪ್ರವೇಶಿಸಲಿಕ್ಕೆ ಮಾರ್ಗವೇ ಇಲ್ಲ. ತಮ್ಮ ಅಣ್ಣ, ಇದು ಕಲ್ಲಿನ ಕೋಟೆಯಲ್ಲ. ಮತ್ತೇನು ಹಗ್ಗಜ? ತೇರಿನ ಹಗ್ಗವನ್ನು ಸುತ್ತಿದಂತಿದೆ. ಶಹಬ್ಬಾಸ್! ಇದೆಲ್ಲ ಲಂಕೆಯನ್ನು ಸುಟ್ಟ ಹನುಮನ ಪ್ರತಾಪ. ಆಗಲಿ, ಜಗ್ಗು ನೋಡುವ. ಹೇ ಅಗ್ರಜ, ಹೇ ಅನುಜ, ಈ ಕೋಟೆ ಒಳಗಡೆಯೇ ರಾಮ ಲಕ್ಷ್ಮಣರು ಇರಲಿಕ್ಕೆ ಬೇಕು. ಯಾಕಂದರೆ ಏನಿರುವುದು, ಸುತ್ತಲೂ ಕಬ್ಬಿಗಳ ಕಾವಲವಿದೆ. ಆದ್ದರಿಂದ ನಾವು ಅಂತರಿಕ್ಷಕ್ಕೆ ಹಾರಿ ಒಳಗೆ ಇಳಿದು ಬಿಡುವ. ಹಾಗೆ ಮಾಡಿದರೆ ಏನಾಗುವುದು? ಈ ಕೋಟೆಯ ಕಾವಲಗಾರನಾದ ಹನುಮನ ಕೈಯಲ್ಲಿ ಪಾರಾಗುವುದು ಕಷ್ಟ. ಹೇ ತಮ್ಮ, ಹೇ ಅಗ್ರಜ, ಪಾತಾಳ ಲೋಕದಿಂದಲೇ ನಾವು ಈ ಕೋಟೆಗೆ ನಮ್ಮ ಮಾಯಾಬಲದಿಂದ ಸುರಂಗ ಮಾರ್ಗವನ್ನು ತೋರಿಸಿ ಆ ಸುರಂಗ ಮಾರ್ಗದಿಂದಲೇ ರಾಮ ಲಕ್ಷ್ಮಣರನ್ನು ಎತ್ತಿಕೊಂಡು ಹೋಗುವ. ಹೇ ಅಗ್ರಜ, ಹೇ ಅನುಜ, ಹೇಳುತ್ತೇನೆ. ಕಂಡೆವು. ರಾಕ್ಷಸಿ ಮಾಯ ತಿಳಿಯಲಿಲ್ಲ. ಆ ರಾಮನಿಲ್ಲದ ಜಗತ್ತಿನಲ್ಲಿ ನಾನಂತೂ ಹೇಗೆ ಬದುಕಲಿ? ಆಂಜನೇಯ ವಿಭೀಷಣ ವಿವೇಕಹೀನಂತೆ ಸೋಕಿಸುತ್ತ ಕುಳಿತರೆ ಆಗುವನೇನು? ಈ ಸಮಯದಲ್ಲಿ ವಿಳಂಬ ಮಾಡದೆ ಇದೇ ಫಿಲದ್ವಾರದಿಂದ ಹೋಗಿ ಶ್ರೀರಾಮ ಲಕ್ಷ್ಮಣರನ್ನು ಸೋಲಿಸುವ ನಡೆ ನಿಲ್ಲಬೇಡ. ವಿಭೀಷಣ ನಿನ್ನ ಮಾತವೇ ನಿಜ. ಇದೇ ಸುರಂಗ ಮಾರ್ಗದಿಂದಲೇ ಹೋಗಿ ಶ್ರೀರಾಮ ಲಕ್ಷ್ಮಣರನ್ನು ಸೋಲಿಸುವ. ಜೈ ರಘುವೀರ ಸಮರ್ಥ. ಅರಸನಾದ ಅಹಿರಾಜನ ಪಟ್ಟದ ಮಹಿಷಿ. ನನ್ನ ಹೆಸರು ಚಂದ್ರಸೇನ. ನೀವು ಯಾರು? ನಿಮ್ಮ ಹೆಸರೇನು? ನಾವು ಭೂಲೋಕದ ಅರಸನಾದ ದಶರಥ ರಾಜನ ಮಕ್ಕಳು, ಶ್ರೀ ರಾಮ ಲಕ್ಷ್ಮಣರು. ಅಯೋಧ್ಯೆಯ ಅರಸು ಮಕ್ಕಳು? ಶ್ರೀರಾಮ ಲಕ್ಷ್ಮಣ ಎಂದರೆ ನೀವೇ ಏನು? ಹೌದು. ಓಹೋ, ಸ್ವಪ್ನ ಕಣ್ಣುಗಳಿಂದ ಕಂಡದ್ದನ್ನು ಇಂದು ಪ್ರತ್ಯಕ್ಷವಾಗಿ ಕಂಡು ಧನ್ಯಳಾದನು. ಪಾತಾಳ ಲೋಕದ ರಸಿ ರಾಜಪುತ್ರ, ನಾವಿಲ್ಲಿಗೆ ಬಂದದ್ದು ಹೇಗೆ? ಎನ್ನ ಪತಿಯಾದ ಅಹಿರಾಜನು ಏನು ಮಾಡಿರುವನು? ಮೋಸದಿಂದ ನಿಮ್ಮನಿಲ್ಲಿಗೆ ತಂದು ನಿಮ್ಮನ್ನು ಶ್ರೀ ಕಾಳಿಕಾದೇವಿಗೆ ಬಲಿಕೊಟ್ಟು ಕೊಲ್ಲುವುದಕ್ಕಾಗಿ ತಂದಿರುವನು. ಅದನ್ನು ಕೇಳಿಯೇ ನಾನು ನಿಮ್ಮ ಪ್ರಾಣ ರಕ್ಷಣೆಗೆಂದು ಧಾವಿಸಿ ಬಂದಿದ್ದೇನೆ. ರಕ್ಕಸ ರಾಜ ಮಡದಿ, ನಮ್ಮ ರಕ್ಷಣೆಗಾಗಿ ಬಂದ ನಿನ್ನ ದಯಾಭಾವವನ್ನು ಕಂಡು ಏನಾಯಿತು? ನಮಗೆ ಬಹು ಸಂತೋಷವಾಯಿತು. ಈ ನಿನ್ನ ಉಪಕಾರವನ್ನು ನಾವೆಂದಿಗೂ ಮರೆಯಲಾರೆವು. ಬೇಗನೆ ನಮ್ಮನ್ನು ಈ ಸಂಕಟದಿಂದ ಪಾರು ಮಾಡುವೀಯ. ಹೇ ದಶರಥ ಪುತ್ರ, ಹೇ ರಾಜಮಹಿಷಿ, ಹೇಳ್ತೇನೆ ಕೇಳುವಂತವನ. Yeah. ಸುಂದರ, ನಿನ್ನನ್ನು ಕಂಡಾಗಲೇ ನಾನು ನಿನ್ನವಳಾಗಿದ್ದೇನೆ. ಹೇ ಮನೋಹರ, ಹೇ ರಾಜಮಹಿಷಿ, ನೀನೀ ದಾಸಿಯನ್ನು ಹುಚ್ಚು ಬಾಯಿ ರಾಕ್ಷಸಿ, ನೀನು ಯಾರೊಡನೆ ಮಾತನಾಡುತ್ತಿರುವಿ? ನಿನ್ನೊಡನೆ ನಾನು ಯಾರು ಬೆಲ್ಲಿಯ? ಯಾರು ನೀವು? ಲೋಕವಿಖ್ಯಾತವಾದ ರಘುಕುಲ ಸಂಜಾತನು ಆದ ಶ್ರೀರಾಮಚಂದ್ರನು. ಪರನಾರಿಯರನ್ನು ಬಯಸಿ ಪಾಪ ಕುಂಡಲದಲ್ಲಿ ಬೀಳುವನೆ, ನನ್ನೊಡನೆ ಎಚ್ಚರದಿಂದ ಮಾತನಾಡು. ನಿನ್ನ ದರ್ಶನವು ನನಗೆ ಸೂರ್ಯ ಉದಯವನ್ನು ಕಂಡು ಅರಳುವ ಖೇದಗಿಯಂತಾಗಿದೆ. ನನ್ನ ಮನೋರಥವನ್ನು ಪೂರ್ಣ ಮಾಡು, ನನ್ನನ್ನು ನಿನ್ನ ಪ್ರೇಮ ಪಂಜರದಿಂದ ಹೊರಗೆ ಬಿಡಬೇಡ. ಅಮ್ಮ, ಕುಲಾಂಗನಿಯಾದ ನೀನು ಪರಪುರುಷರನ್ನು ಕಾಮಕ್ಕೆಳೆದು ನಾರಿ ಧರ್ಮವನ್ನು ಆಸೆಗೈದು ದುರ್ಗತಿಗೆ ಈಡಾಗಬೇಡ. ಪತಿಯೇ ಪರಮಾತ್ಮನೆಂಬ ಪವಿತ್ರ ಭಾವನೆಯಿಂದ ನಡೆಯುವುದೇ ಸತಿಯ ಧರ್ಮ. ಮನೋಭಿರಾಮ, ಮನಸ್ಸಿಲ್ಲದೆ ಮದುವೆಯಾದವನನ್ನು ನಾನು ನನ್ನ ಪತಿ ಎಂದು ಭಾವಿಸಲಾರೆ. ನೀ ನನ್ನ ಪತಿಯಾಗಬೇಕೆಂದು ನನ್ನ ಮನಸ್ಸು ಹಮ್ಮತಿಸುತ್ತದೆ. ಮನೋಭಿರಾಮ, ಕಾಮಾಂಧಳಾದ ನಿನ್ನ ಕಣ್ಣಿಗೆ ಕಾಣುವುದೆಲ್ಲವೂ ಕತ್ತಲೆ. ಸ್ತ್ರೀ ಧರ್ಮದ ನೀತಿಯನ್ನು ಬಿಟ್ಟು ನಡೆಯುವ ನಾರಿಯರಿಂದ ಏನಾಗುವುದು? ಜಗತ್ತು ಅಧೋಗತಿಯನ್ನು ಹೊಂದುವುದು. ಕಂಡ ಕಂಡ ಪುರುಷರನ್ನು ಕಾಮಿಸುವುದು ಪಾಪವಲ್ಲವೇ ಮೂರ್ಖಳೆ? ರಾಮಚಂದ್ರ ಹೇಳುತ್ತೇನೆ ಕೇಳು. ಏನಿರುವುದು ಹೇಳುವುದು? ಕೇಳಿ Yeah. ಪಂಜರದಲ್ಲಿ ಸಿಕ್ಕು ವಿಲಿ ವಿಲಿ ಒದ್ದಾಡುತ್ತಲಿರುವ ಪಶುವು ಜೀವದಿಂದ ಕಡೆಗಾಗುವುದೇ? ಶೋಕಿಯಿಂದ ಮಾತನಾಡು. ತ್ರಿಭುವನ ವೀರನಾದ ನನ್ನ ಪತಿಯ ಕೈಯಿಂದ ನೀನೆಂದಿಗೂ ಪಾರಾಗಲಾರೆ. ನಿನ್ನನ್ನು ಪಾರು ಮಾಡಲು ಬಂದ ಈ ನಾರಿ ರತ್ನವನ್ನು ಚೆಲ್ಲಿಕೊಡುವೆಯಾ? ಚೆಲ್ಲಿ ಚೆಲ್ಲಿ ಕೊಡುವನಷ್ಟೇ ಅಲ್ಲ, ಮತ್ತೇನು ಮಾಡುವೆ? ಹಿಂದೊಮ್ಮೆ ಸೂರ್ಪನ್ನಕ್ಕಿಗಾದ ಆ ವ್ಯವಸ್ಥೆ ನಿನಗಾಗುವುದು ಎಚ್ಚರ. ತೋ ಹೇಳಿಯೇ, ಚೈತನ್ಯವಿಲ್ಲದ ಮಣ್ಣಿನ ಗೊಂಬೆಗೆ ಬಣ್ಣ ಕೊಟ್ಟಂತಿದೆ ಈ ನಿನ್ನ ಸೌಂದರ್ಯ. ನಾನು ನಿನಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿಸದಿದ್ದರೆ ಏನು ಮಾಡುವೆ? ನಾನು ಕಾಮಿಸುವ ಪುರುಷರೆಲ್ಲರೂ ನಿನ್ನ ಮಾರ್ಗವನ್ನೇ ಹಿಡಿಯುವರು. ಆದ್ದರಿಂದ ನಾನು ಈಗಲೇ ಹೋಗಿ ನಿನ್ನನ್ನು ಕಾಳಿದೇವಿಗೆ ಬಲಿ ಕೊಡುವಂತೆ ಮಾಡಿ ಕಾಲನಾಮನಿಗೆ ಅಟ್ಟುತ್ತೇನೆ. ಜೋಕೆ ಹೋಗು, ರಕ್ಕಸಿ ಹೋಗು, ಸಾವು ಬಂದರು ಸತ್ಯವನ್ನು ಬಿಡಲಾರನು ಈ ರಾಮ. ಇಲ್ಲಿ ತನಕ ಕಲಾವಿದರಾದ ಬೊಮ್ಮಸಂದ್ರದ ಹುಸೇನ್ ಸಾಬ್, ಹಸನ್ ಸಾಬ್, ಮರ್ತೋಜಿ ಮತ್ತು ಸಂಗಡಿಗರಿಂದ ದೊಡ್ಡಾಟ, ಐರಾವಣ ಮೈರಾವಣ ಕೇಳಿದಿರಿ. ಈಗ ಕೃಷಿ ಹಾಡು. ಹೆಚ್ಚುತ್ತದ ಸೂಕ್ಷ್ಮರು ಜೀವಿ ನರಿದಾಡುತ್ತಾದ ಉತ್ಪಾದಕತೆ ಹೆಚ್ಚುತ್ತಾದ ಸೂಕ್ಷ್ಮರು ಜೀವಿ ನರಿದಾಡುತ್ತಾದ ತೊಗರಿ ಬೆಳೆಯಲು ಏನು ಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು